ಅದು ಈ ಬರ್ಲಿ ಪೀಕಿಗೆ ಗಳಬೇಕು, ಎಲ್ಲ ನೀರು ಅದನ್ನ ಹಾಸ್ಬೇಕು. ನಾವು ನೀರನ್ನು ಹಾಸಂಗಿಲ್ಲ ಸರ, ಡ್ರಿಪ್ ಮಾಡಿಬಿಟ್ಟಿವಿ ಸರ. ಅದಕ್ಕೆ ಎಲ್ಲವಕ್ಕೂ ನಾನು 4 ಮೋಟ್ರ್ ಅದು ಸರ, ಅವಕ್ಕೊಂದು ಡ್ರಿಪ್ ಎಟ್ ಈಸ್ ಕರೆಂಟ್ ಬಂದಾಗ ತನ್ನಡೆ ತಾನೇ ಡ್ರಿಪ್ ಹೋಗ್ತಾ ಇರ್ತದೆ ಸರ್. ಡ್ರಿಪ್ ಸಣ್ಣವಿದ್ದಾಗ ನೀರು ಕಡಿಮೆ ಕೊಟ್ಟಿರ್ತೀವಿ ಸರ್, ಹಾಗೆ ಯಾಕಂದ್ರೆ ಅತಿ ಜಾಸ್ತಿ ನೀರು ಕೊಟ್ಟರೆ ಕೊಳೆ ರೋಗ ಬರುತ್ತೆ ಸರ್. ಈಗ ಅವು ಗಣಿ ಆದಮೇಲೆ ದಿನ ಇಟ್ಟರೆ ಏನು ಸಡ್ಡಸ್ ಬರಲ್ಲ ಸರ್. ಮೇನ್ ಏನು ನೀರು ಮೇನೇ ಸರ್, ನೀರಿದ್ದರೆ ಭಾಳ ಹಚ್ಚೋಕೆ ಸರ್, ನೀರಿಲ್ಲ ಅದು ಸ್ವಲ್ಪ ಕುಂಠಿತಾಗ ಸರ್. ಕೊಡ್ರೆ ಈ ಬಾಳೆ ಬೆಳೆಯನ್ನು ಕಂಡಾಗ ಪಕ್ಕದ ಮರಿ ಒಡೆಯೋದು ಸಹಜ, ಆದರೆ ನಮಗೆ ಈ ಬೆಳೆ ಕಟಾವು ಮಾಡಿ ಆದ ನಂತರ ಸಂಪೂರ್ಣವಾಗಿ ದೊಡ್ಡ ಬಾಳೆ ದಿಂಡನ್ನು ಕಟಾವು ಮಾಡಿ ನಾವು ಹೊರಗೆ ಎಸಿತೇವೆ. ಆದರೆ ಪಕ್ಕದ ಮರಿಯನ್ನು ಬಿಟ್ಟಾಗ ಅದರ ಜೊತೆಯಲ್ಲಿ ಸಾಕಷ್ಟು ಮರಿಗಳನ್ನು ಕೂಡ ಪಕ್ಕಲು ಹೊಡೆದಿರ್ತತೆ, ಮರಿ ಹೊರಗೆ ಬಂದಿರ್ತವೆ. ಆದರೆ ಈ ಬೇರೆ ಬೇರೆ ಬಾಳೆ ಬೆಳೆಯುವಂಥ ಆಸಕ್ತ ರೈತ ಬಾಂಧವರು ಏನಾದರೂ ತಮ್ಮ ಬಳಿಗೆ ಬಂದು ಆ ಮರಿಗಳ ಬೇಡಿಕೆಯನ್ನು ಇಟ್ಟಾಗ ಅವ್ರಿಗೆ ಅದನ್ನು ಕೊಡ್ತಿರೋ ಹೇಗೆ ಅಗಿಗಳನ್ನು? ಕೊಡ್ತೀವಿ ಸರ್, ಹೆಂಗೆ ನಮ್ಮಿಂದ ಇನ್ನೊಬ್ಬರಿಗೆ ಅನುಕೂಲ ಆಗ್ಬೇಕು ಸರ್, ಯಾರಾದರೂ ಬಂದರೆ ಒಯ್ತಾರೆ ಸರ್, ಹಂಗೇನಿಲ್ಲ. ಆದರೆ ಈ ಇತ್ತೀಚೆಗೆ ಏನಾಯ್ತು ಸರ್, ಬೇರೆ ಕಡೆ ಈಗಿಂತ ಆಫೀಸ್ ಹತ್ರ ಈ ಬೇರೆ ಕಡೆ ಅಗಿ ತನ್ನಿಸ್ತಾರೆ ಸರ್, ಇಲ್ಲಿ ಅಗಿಕ್ಕಿಂತ ಅವ ಇಳುವರಿ ಚೆನ್ನಾಗಿ ಬರಕತ್ತಿರ ಸರ್, ಹಂಗಾಗಿ ಚೈನ್ ಆಗಿ ಅವನ್ನೆಲ್ಲ ತಂದು ತಂದು ಹಸ್ತಾರೆ ಸರ್ ನಮ್ಮೂರಾಗ. ಆದರೆ ಅಗತ್ಯ ಬಿದ್ದರೆ ಯಾರು ಬಂದರು ಒಯ್ತಾರೆ ಸರ್. ಈಗ ಸದ್ಯ ಯಾವ ತಳಿಯ ಬಾಳೆ ಬೆಳೆಯನ್ನು ಬೆಳೀತಾ ಇದ್ದೀರಿ ತಾವು? ಈಗ G9 ಅಂದಾಗಿ ಬೆಳೀತಾ ಇತ್ತು ಸರ್, ಅದು 60-70 ಕೆ ಜಿ ಜಿ ಬಂದದ ಸರ್ ಮೊನ್ನೆ. ನಮ್ದೆಲ್ಲ ಗೊನಿ ಸರ ಸರ್ ಎಲ್ಲವೂ 50-60-40 ಬಂದವು ಸರ್. ವಾರ್ಷಿಕವಾಗಿ ಈ ಬಾಳೆ ಬೆಳೆ ತೋಟದ ನಿರ್ವಹಣೆಗೆ ಎಷ್ಟು ಖರ್ಚು ತಗಲುತ್ತೆ, ಮತ್ತು ಆ ಎಲ್ಲ ಖರ್ಚು ವೆಚ್ಚಗಳನ್ನು ತೆಗೆದಾದ ನಂತರ ಉಳಿಬೋದಾದಂಥ ಒಂದು ಆದಾಯ? ಎಕರೆಕ್ಕೆ 3-4 ಲಕ್ಷ ಉಳಿಬೋದು ಸರ್. ಒಂದು 5 ಲಕ್ಷಕ್ಕಾಗುತ್ತೆ ಸರ್, 1-1.5 ಲಕ್ಷ ರೂಪಾಯಿ ಖರ್ಚು ಬಂದರು ಸರ್. ಈ ಫಸ್ಟ್ ತೋಟಗಾರಿಕೆ ಬೆಳೆಯಿಂದ ಸಹಾಯಧನ ಬಂದಿರ್ತಲ್ಲ ಸರ್, ಹಂಗಾಗಿ ಅದು 75% ಉಳಿತಾಯ ಆಗುತ್ತೆ ಸರ್. ಫಸ್ಟ್ ಹಾಕ್ಬೇಕಾದ್ರೆ 1.5 ಲಕ್ಷ ರೂಪಾಯಿ ಖರ್ಚು ಬರ್ತಾರೆ ಸರ್. ಮತ್ತು ಇದು ಕೂಡ ಕೊಡ್ತಾರೆ ಸರ್, ಪ್ರಸಾದನ ಮತ್ತು ಡ್ರಿಪ್ ಇದು ಕೂಡ ಕೊಡ್ತಾರೆ, ಹಂಗಾಗಿ ಅನುಕೂಲ ಆಗುತ್ತೆ ಸರ್. ಅನುಕೂಲದ ಕೃಷಿಯ ವಾತಾವರಣ ನಿರ್ಮಾಣ ಮಾಡಿಕೊಂಡಿದ್ದೀರಿ, ಮತ್ತು ನಿರಂತರವಾಗಿ ಸುದೀರ್ಘವಾಗಿ 1-2-3 ವರ್ಷಗಳ ಕಾಲ ಒಂದೇ ಏಕ ಬೆಳೆಯ ಬಾಳೆ ಬೆಳೆಯನ್ನು ಬೆಳೆದ್ರ ಜೊತೆಗೆ ಕಡಿಮೆ ಬಂಡವಾಳದಲ್ಲಿ ಕಡಿಮೆ ಶ್ರಮದಲ್ಲಿ ಅಧಿಕ ಇಳುವರಿಯನ್ನು ಕಂಡುಕೊಂಡು ಅದರಲ್ಲಿ ಸಾಕಷ್ಟು ಸಂತೃಪ್ತಿಯ ಕೃಷಿ ಜೀವನವನ್ನು ನಡೆಸ್ತಾ ಇದ್ದೀರಿ ಸದಾನಂದ ಗೌಡ್ರೆ. ನಮ್ಮ ಎಲ್ಲ ರೈತ ಬಾಂಧವರ ಪರವಾಗಿ ತಮಗೆ ಅಭಿನಂದನೆಗಳು. ತಮ್ಮ ಕೃಷಿ ಜೀವನ ಮತ್ತಷ್ಟು ಸುಧಾರಣೆಯತ್ತ ಸಾಗಲಿ, ಜೊತೆಗೆ ಇನ್ನಷ್ಟು ಅತಿ ಹೆಚ್ಚಿನ ಇಳುವರಿಯನ್ನು ನೀಡುವಂಥ ಬೇರೆ ಬೇರೆ ಬಾಳೆ ಬೆಳೆಯನ್ನು ಬೆಳೆಯುವಂಥ ರೈತರು ತಾವಾಗಿ ಹೊರಹೊಮ್ಮಲಿ ಅನ್ನುವಂಥ ಆಶಯ ನಮ್ಮದು. ತಮಗೆ ಅಭಿನಂದನೆಗಳು, ನಮಸ್ಕಾರ. ಇದುವರೆಗೆ ಬಾಳೆ ಬೆಳೆ ಬೇಸಾಯದ ಅನುಭವ ಕುರಿತು ರೈತರಾದ ಸದಾನಂದ ಗೌಡ ಅವರೊಡನೆ ಸಂದರ್ಶನವನ್ನು ಕೇಳಿದಿರಿ. ರೈತ ಬಾಂಧವರು ಇದೀಗ ಕೇಳಿ ರೈತ ಮಹಿಳೆ ಮುತ್ತಮ್ಮ ಅವರೊಡನೆ ಸಂದರ್ಶನವನ್ನು. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮೊಂದಿಗೆ ಇವತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ಹೊಸಪೇಟೆ ತಾಲೂಕಿನ ಪಿಕೆಹಳ್ಳಿ ಗ್ರಾಮದ ರೈತ ಮಹಿಳೆ ಮುತ್ತಮ್ಮ ಇವರು ನಮ್ಮ ಜೊತೆಗೆ ಇದ್ದಾರೆ. ಅವರು ಸ್ವಂತ ಭೂಮಿ ಇಲ್ಲದೇ ಇದ್ದರೂ ಸಹಿತ ಭೂಮಿಯನ್ನು ಗುತ್ತಿಗೆ ತೆಗೆದುಕೊಂಡು ಆ ಭೂಮಿಯ ಒಳಗಡೆಗೆ ಸುಮಾರು ಬೇರೆ ಬೇರೆ ಬೆಳೆಗಳನ್ನೆಲ್ಲ ಬೆಳೆಯುತ್ತಾ ಅದರಲ್ಲಿ ವಿಶೇಷವಾಗಿ ಸಾವಯವ ಕೃಷಿಯನ್ನು ಮಾಡ್ತಾ ಇದ್ದಾರೆ, ಮತ್ತು ಜೊತೆಗೆ ಒಂದಿಷ್ಟು ಕುರಿ ಸಾಕಾಣಿಕೆಯನ್ನೆಲ್ಲ ಮಾಡಿಕೊಂಡಿದ್ದಾರೆ. ಇದಕ್ಕೆಲ್ಲ ಹೊಸಪೇಟೆಯ ಸಖಿ ಸಂಸ್ಥೆಯವರು ಈ ಥರದ ಒಂದು ಬಡ ಕುಟುಂಬದ ಮಹಿಳೆಯರಿಗೆ, ಅದರಲ್ಲಿ ವಿಶೇಷವಾಗಿ ದಲಿತ ಕುಟುಂಬದ ಮಹಿಳೆಯರಿಗೆ ಮತ್ತು ದೇವದಾಸಿ ಕುಟುಂಬದಿಂದ ಬಂದಿರುವಂತಹ ಮಹಿಳೆಯರಿಗೆ ಅವರನ್ನು ಒಂದಿಷ್ಟು ಸ್ವಾವಲಂಬಿಗಳಾಗಿ ಬದುಕೋದಕ್ಕೆ ಸಹಾಯ ಮಾಡ್ತಾ ಇದೆ. ಸೊ ಹಾಗಾಗಿ ಜೊತೆಗೆ ಸುಸ್ಥಿರ ಕೃಷಿಯನ್ನು ಹಳ್ಳಿಗಳಲ್ಲಿ ಬೆಳೆಸಬೇಕು, ಆ ಥರದ ಒಂದು ಯೋಜನೆಯನ್ನು ರೂಪಿಸಿಕೊಳ್ಬೇಕು ಅನ್ನುವಂಥ ನಿಟ್ಟಿನೊಳಗಡೆಗೆ ಈ ಒಂದು ಯೋಜನೆಗಳನ್ನು ಜಾರಿಗೆ ತಂದಿದೆ. ಇಂಥ ಒಂದು ಯೋಜನೆಯ ಫಲಾನುಭವಿಗಳು ನಮ್ಮೊಂದಿಗಿದ್ದಾರೆ ಮುತ್ತಮ್ಮ ಅವರು. ಮುತ್ತಮ್ಮ, ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಮುತ್ತಮ್ಮರೇ, ನಿಮ್ಮ ಸ್ವಂತ ಊರು ಇದೇನಾ? ಹೌದು ಸರ್, ನಮ್ಮದು ಸ್ವಂತ ಊರು ಇದೆ, ಪಾಪಿನಾಯಕನಹಳ್ಳಿ ಸರ್. ಪಾಪಿನಾಯಕನಹಳ್ಳಿ. ಎಲ್ಲ ಕೃಷಿನೇ ಮಾಡ್ತಾ ಇದ್ರು ಮುಂಚೆ ಎಲ್ಲ, ಅದು ಪಾರಿಸ್ಟ್ರಿ ಕೊಟ್ಟ ಹೊಲದಲ್ಲೇ ನವಣೆ ಮತ್ತೆ ಬೇರೆ ಬೇರೆ ಎಲ್ಲ ಧಾನ್ಯಗಳು ಒಟ್ಟಿಗೆ ಏನು ಬೇಕು ಅವನ್ನ ಮಾತ್ರ ಬೆಳೀತಾ ಅದನ್ನೇ ಜೀವನ ಮಾಡ್ತಾ ಇದ್ರು. ಅದು ಫಾರೆಸ್ಟ್ರ್ ಬಂದ್ಬಿಟ್ಟು ಈ ಹೊಲ ಎಲ್ಲ ಫಾರೆಸ್ಟ್ರಿಗೆ ಸಂಬಂಧಪಟ್ಟಿದ್ದು ಅಂತೇಳಿ ಅವಾಗ ಫಾರೆಸ್ಟ್ ಎಲ್ಲ ತಗೊಂಡ್ಬಿಟ್ಟು ಮತ್ತೆ ಅದಕ್ಕೆ ಪಟ್ಟಪಾಣಿ ಅಂತ ಏನಿದ್ದಿಲ್ಲ ಸರ್, ಏನು ಇರಲಿಲ್ಲ. ಅವರು ಹಿಂಗೆ ಇಷ್ಟು ಅಂಜಾದ್ಮೇಲೆ ಇಷ್ಟು ನೀವು ಮಾಡ್ಕೇರಿ ಅಂತೇಳಿ ಕೊಟ್ಟಿದ್ರು. ಅದನ್ನು ಮತ್ತೆ ಇದ್ದಕ್ಕಿದ್ದಂಗೆ ಬಂದ್ಬಿಟ್ಟು ಮತ್ತೆ ಅವರು ತಗೊಂಡು ಗಿಡಗಳೆಲ್ಲ ಹಾಕಿ ಇವಾಗ ಯಾರು ರೈತರಿಗೆ ಇಲ್ಲ ಸರ್ ಹೊಲಗಳು. ಎಲ್ಲ ರೈತರದ್ದು ಭೂಮಿ ವಾಪಸ್ ಹೋಗಿದೆ? ವಾಪಸ್ ಹೋಗಿದೆ ಸರ್. ಅಲ್ಲೆಲ್ಲ ಅರಣ್ಯೀಕರಣ ಮಾಡ್ತಾ ಇದ್ದಾರೆ? ಹೌದೌದು ಸರ್, ಎಲ್ಲ ಗಿಡ. ಹಾಗೆ ನಿಮ್ಮ ಕುಟುಂಬದ ಭೂಮಿನೂ ಹೋಗಿದೆ? ಹೌದು ಸರ್. ನಮ್ದು ಎಷ್ಟು ವರ್ಷ ಆಯ್ತು ಹಿಂಗಾಗಿ? ಹಿಂಗಾಗಿ ತುಂಬಾ ವರ್ಷಗಳಾಯ್ತು ಸರ್, ಏನಿಲ್ಲ ಅಂದ್ರೆ ಒಂದ್ 7-8 ವರ್ಷ ಆಯ್ತು ಸರ್. ಕೃಷಿ ನಿಂತೋಯ್ತು ಸರ್. ಆಮೇಲೆ ಇವಾಗ ನಮಗ್ ಸ್ವಂತ ಹೊಲ ಇಲ್ಲ, ಹೊಲ ಇಲ್ಲದೆ ಕಾರಣಕ್ಕ ನಾವು ಹೋದ ವರ್ಷದಿಂದನೇ ಅನ್ಕೊಂಡಿದ್ವಿ ಸರ್ ಹೊಲ ಮಾಡ್ಬೇಕು ಹೊಲ ಮಾಡ್ಬೇಕಂತ. ನಮ್ ಗಂಡ ಮತ್ತೆ ನಮ್ಮಅಮ್ಮ ಅವರೆಲ್ಲ ಹೊಲ ಮಾಡ್ಬೇಕು ಹೊಲ ಮಾಡ್ಬೇಕು ಅಂತೇಳಿ. ಕೊರೋನಾ ಒಂದ್ ಬಂತಲ್ಲ ಸರ್, ಈ ಕೊರೋನಾ ಟೈಮಲ್ಲಿ ಕೆಲ್ಸಗಳಿಲ್ಲ, ಹಂಗಾಗಿ ನಾವು ಹೊಲ ಮಾಡ್ಬೇಕಂತೇಳಿ ಮುಂಚೆನೆ ಪ್ಲಾನ್ ಮಾಡ್ತಾ ಇದ್ವಿ. ನಿಮ್ಗೆ ಕೃಷಿ ಭೂಮಿ ಹೋದ ಮೇಲೆ ಏನ್ ಕೆಲಸ ಮಾಡ್ತಿದ್ರು ನಿಮ್ಮ ಕುಟುಂಬದಲ್ಲಿ, ನಿಮ್ಮ ತಂದೆ ಆಗಿರ್ಬೋದು ಅಥವಾ ನೀವು ನಿಮ್ಮ ಗಂಡ ಇವರೆಲ್ಲ ಏನ್ ಕೆಲಸ ಮಾಡ್ತಿದ್ರು ಮಧ್ಯದಲ್ಲಿ? ಮಧ್ಯದಲ್ಲಿ ವೆಲ್ಡಿಂಗ್ ಕೆಲಸ ಮಾಡ್ತಾ ಇದ್ರು. ಅಮ್ಮ ಬೇರೆಯವ್ರದೆಲ್ಲ ಬೇಲ್ದಾರ್ ಕೆಲಸ, ಮತ್ತೆ ಅವ್ರಿವ್ರು ಕಳೆ ತೆಗೆದ್ರೆ ಕಳೆ ಕೆಲ್ಸಕ್ಕೆ ಹೋಗ್ತಾ ಇದ್ರು. ನಾನು ಸಖಿಯಲ್ಲಿ ಅನಿಮೇಟರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಸರ್. ನಮ್ದು ತುಂಬಾ ಬಡ ಕುಟುಂಬ ಸರ್ ನಮ್ದು. ಈ ಕೊರೋನಾ ಟೈಮಲ್ಲಿ ಎಲ್ಲರೂ ಸೇರಿ ಒಂದೇ ಕಡೆ ಆಗ್ಬಿಟ್ಟಿವಿ, ಕೆಲಸ ಇಲ್ದೇನೆ ಏನೇ ಇಲ್ದೇನೆ ತುಂಬಾ ಕಷ್ಟ, ಊಟಕ್ಕೂ ತೊಂದರೆ ಆಗುತ್ತೆ ಸರ್ ನಮಗೆ. ಅವಾಗ ಹೊಲ ಮಾಡಿದ್ರೆ ನಮಗೊಂದು ಸ್ವಲ್ಪ ಉಪಯೋಗ ಅಂದ್ರೆ ಒಳ್ಳೇದು, ಧಾನ್ಯ ತಿನ್ಬೋದು, ಕೆಮಿಕಲ್ ಹಾಕ್ದೇನೆ ಬೆಳಿಬೋದು ಅಂತೇಳಿ ನಾನು ತಿಳ್ಕೊಂಡಿದ್ದೆ ಸರ್. ಬೆಳೆ ಹೆಂಗ್ ಬೆಳಿಬೇಕಂತ ಗೊತ್ತಿಲ್ಲ, ಫಸ್ಟ್ ಟೈಮ್ ಮಾಡ್ತಾ ಇರೋದು. ಅದನ್ನ ತಿಳ್ಕೊಳಕ್ಕೋಸ್ಕರನೇ ನನಗೊಂದು ಆಸೆ ಸರ್, ನಾನು ಪ್ರೆಗ್ನೆಂಟ್ ಅದೀನಿ, ಅದು ಹೊಲ ಮಾಡ್ಬೇಕಂತಾನೆ ನನಗೆ ಆಸೆ, ತುಂಬಾ ಆಸೆ. ಅದು ಇವಾಗ ನೆರವೇರಿತು. ಅದು 3 ಎಕರೆ ಹೊಲ ಮಾಡಿದೀವಿ, ಸಖಿಯಿಂದ ಹೊಲ ಕ್ಲೀನ್ ಮಾಡಿ ಕೊಟ್ಟಿದ್ದಾರೆ. ನಮ್ಮ ತಾಯಿಯವರು ರೇಷನ್ ತರ್ತಾರಲ್ಲ ಸರ್, ಅವರು ಡಣಿಗಳು ಅಂತ ಇರ್ತಾರಲ್ಲ, ಅವ್ರ ಹತ್ರ ಹೋಗಿ ಹೊಲ ಹಿಂಗೆ ಹಿಂಗೆ ಮಾಡ್ತೀವಿ ಅಂತಂದರೆ ಅವರು ಹೊಲ ಕೊಟ್ಟಿದ್ದಾರೆ ಸರ್. ಕ್ಲೀನ್ ಮಾಡ್ಕೊ ಅಂದರೆ ಅವ್ರು 2-3 ವರ್ಷ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಅದೊಂದು ತುಂಬ ಖುಷಿ ನಮಗೆ, ಯಾಕಂದರೆ ಇವಾಗ ಗುತ್ತಿಗೆ ಮಾಡ್ತೀವಿ ಅಂತಂದರೆ ತುಂಬ ಜಾಸ್ತಿನೇ ದುಡ್ಡು ಕೇಳ್ತಾರಲ್ಲ ಸರ್, ಅದ್ರ ಬದಲಾಗಿ 3 ವರ್ಷ ಫ್ರೀ ಮಾಡ್ಕೊಂಡು ಉಂಡ್ರೆ ಅಂತಂದ್ರೆ ನಮಗೆ ತುಂಬಾ ಖುಷಿನೇ ಸರ್. ಅಂದ್ರೆ ಈಗ ಕೃಷಿ ಭೂಮಿ ಅಭಿವೃದ್ಧಿ ನೀವೇ ಮಾಡ್ಕೊಂಡಿದ್ದೀರಾ? ಹೌದು ಸರ್, ಸಖಿಯವರು ಮಾಡ್ಕೊಟ್ಟಿದ್ದಾರೆ. ಸಖಿಯವರೇ ಮಾಡಿರೋದು. ಏನೇನು ಮಾಡಿದ್ರಿ ಆರಂಭದಲ್ಲಿ? ಫಸ್ಟ್ ನಾವು ಸಖಿಯಿಂದ ಎಲ್ಲ ಅದು ಬಿಲ್ಡೇಜರ್ ತಗೊಂಬಂದೆಲ್ಲ ಕ್ಲೀನ್ ಮಾಡಿಸಿದ್ವಿ ಸರ್, ಮುಳ್ಳುಗಳೆಲ್ಲ ಆರಿಸಿದ್ವಿ. ಅದನ್ನೆಲ್ಲ ಕ್ಲೀನ್ ಆದ ನಂತರ ಟ್ಯಾಕ್ಟ್ರಿ ಮೆಡಿಕೆ ಹೊಡೆಸಿದ್ವಿ ಸರ್. ಮೆಡಿಕೆ ಹೊಡೆದಾದ್ಮೇಲೆ ಕುಂಟೆ ಹೊಡೆದ್ವಿ ಸರ್. ಕುಂಟೆ ಹೊಡೆದಾದ್ಮೇಲೆ ಒಂದು ವಾರ ಬಿಟ್ಟು ಮಳೆ ಬಂದು ಒಂದು 2-3 ದಿನದಾಗೆ ಬಿತ್ತಿ ಬಿಟ್ಟಿವಿ ಸರ್ ನಾವೆಲ್ಲ ಸಖಿಯಿಂದ. ಮತ್ತೆ ನವಣೆ, ಬರಗು, ಮತ್ತೆ ಸಜ್ಜೆ, ಮತ್ತೆ ಉಳ್ಳಿ ಅವೆಲ್ಲ ಕೊಟ್ಟಿದ್ದೆ ಸರ್. ಸಖಿಯಿಂದ ಏನೆಲ್ಲ ಕೊಟ್ಟಿದ್ದಾರೆ ಹಂಗೆ ನೆಲಕ್ಕೆ ಅಷ್ಟೇ ಹಾಕಿದ್ವಿ ಸರ್. ಪಕ್ಕದ ಹೊಲದವರು ಫಸ್ಟ್ ಅವರೇ ಸರ್ ಬಿತ್ತಿದ್ದು, ಅವ್ರು ಬಿತ್ತಿದ್ದ ತಿರ್ಗಿ ಮುಂಜಾನೆ ನಾವು ಬಿತ್ತಿದ್ದು ಸರ್. DAP ಅದು ಇದು ಹಾಕ್ತಾ ಯೂರಿಯಾ ಅಂತೇಳಿ ಬೀಜದಲ್ಲೇ ಕಲಿಸಿ ಬಿತ್ತುತ್ತಾರೆ ಸರ್. ನಾವು ಟ್ಯಾಕ್ಟ್ರಿಗೆ ಕೊಟ್ಟಿದ್ವಿ, ಟ್ಯಾಕ್ಟ್ರಿಯಿಂದ ಬಿತ್ತಿದ್ದು ಸರ್. ದನಗಳೆಲ್ಲ ಸಿಗ್ಲ ಇಲ್ಲಿ, ಆ ಟ್ಯಾಕ್ಟ್ರಿ ಹೊತ್ತಿಗೆ ನಾವು ಬೀಜ ಮಾತ್ರ ಕೊಟ್ಟಿವಿ, ಆತ ಬೀಜ ಬಿತ್ತಿದ ಹೋದ ಅಷ್ಟೇ ಸರ್. ಈ ಕಡೆಯವ್ರದ್ದು ಒಂದು 15 ದಿನಕ್ಕೆ ಬಂದ್ಬಿಡ್ತು ಸರ್ ಫಲ, ಚೆನ್ನಾಗಿ ಬಂತು. ನಮ್ದು ಬರಲಿಲ್ಲ ಸರ್, ಒಂದು ಸ್ವಲ್ಪ ಬೇಜಾರಾಯ್ತು. ಎದಕ್ಕೆ ಏನೋ ಅಂತ ತುಂಬ ದುಡ್ಡು ಖರ್ಚು ಮಾಡಿದ್ವಿ ಸರ್, ಅದಕ್ಕೆ ಏನಿಲ್ಲ ಅಂದ್ರೆ ಒಂದು 12-13 ಸಾವಿರ ಖರ್ಚು ಮಾಡಿದ್ವಿ ಸರ್. ಹೊಲ ಅಭಿವೃದ್ಧಿ ಮಾಡೋದು? ಹ್ಞೂ ಸರ್, ಅಲ್ಲ ಅದಕ್ಕೆಲ್ಲ ಖರ್ಚಾಯ್ತು ಸರ್. ಖರ್ಚಾದ್ಮೇಲೆ ಬರಲಿಲ್ಲಲ್ಲ ಬರಲಿಲ್ಲ ಅಂತ ತುಂಬ ಬೇಜಾರಾಗ್ತಾ ಇತ್ತು. ಅಮ್ಮ ನಾನು ಎದಕ್ಕೆ ಹಿಂಗಾಯ್ತು ಎದಕ್ಕೆ ಹಿಂಗಾಯ್ತು ಅಂದ್ರೆ ಪಕ್ಕದೊಳದ ನೀವು ಬರೀ ಬೀಜ ಅಂದೆ ಹಾಕಿದ್ರೆ ಹೆಂಗ್ ಬರ್ತೈತಿ, ಅದಕ್ಕೆ ನೀನು ಊಟ ಮಾಡ್ದೇನೆ ನಡೆದಾಡ್ತೀಯ, ಬೆಳೆಸಿ ಬೆಳಿತೀಯ ಚೆನ್ನಾಗಿ ಅಂತ ಕೇಳಿದ್ರು ಸರ್, ನಂಗೆ ಕ್ವಶನ್ ಕೇಳಿದ್ರು. ಆಮೇಲೆ ಹೌದಲ್ಲ ಅದಕ್ಕೆ ಏನೋ ಹಂಗ್ ಮಾಡ್ಬೇಕಿತ್ತಲ್ಲ ಅವ್ರು ನಂಗೆ ಅಂತ ಅನ್ಕೊಂಡ್ವಿ ಸರ್. ನಾವು ಹಂಗ ಅನ್ಕೊಂಡ್ಮೇಲೆ ಅವ್ರಕ್ಕಿಂತ ಮುಂಚೆನೆ ಚೆನ್ನಾಗ್ ಬಂದ್ಬಿಡ್ತು ಸರ್ ನಮ್ದು, ಬಂದ್ಬಿಡ್ತು ಸರ್ ಫಲ. ಆಮೇಲೆ ಮತ್ತೆ ಅವ್ರು ನನಗೆ ಕ್ವಶನ್ ಮಾಡಿದ್ರಲ್ಲ ಸರ್, ಊಟ ಆಗ್ತೇ ಇದ್ರು ಕೂಡ ಬಂದೈತಲ್ಲ ನಮ್ದು ಅಂತೇಳಿ ಅವ್ರಿಗೆ ಹೇಳಿದೆ ಸರ್ ನಾನು. ಆಮೇಲೆ ಬೆಳೆ ಒಂದು ಸ್ವಲ್ಪ 20 ದಿನದೊಳಗೆ ಆದ್ಮೇಲೆ ಅದೇನೋ ಯೂರಿಯಾ ಹಾಕ್ಬೇಕಂತೆ ಸರ್, ನಾವು ಅದೇನು ಹಾಕ್ಲಿಲ್ಲ. ವಿಜಯ್ ಸರ್ ಅಂತೇಳಿ ಸಾರ್ ಬಂದಿದ್ರು, ಅವ್ರು ಹೇಳ್ಕೊಟ್ಟಂತ ನಾಟಿ ಔಷಧಿ ಎರಡೆಲೆ ದ್ರಾವಣ ಅಂತೇಳಿ ಮಾಡಿಕೊಟ್ಟಿದ್ರು ಸರ್ ಅಲ್ಲೇ ಹೊಲದಲ್ಲೇ ಬಂದು. ಆ ದ್ರಾವಣನೇ ನಾವು ಸ್ಪ್ರೇ ಮಾಡಿದ್ವಿ ಸರ್ ಒಂದ್ಸಲ. ಸ್ಪ್ರೇ ಮಾಡಿ ಆದ್ಮೇಲೆ ಸ್ವಲ್ಪ ನಾವು ಜಾಸ್ತಿ ಯಾಕೆ ಮಾಡಿದ್ವಿ ಅನ್ಸತ್ ಸರ್, ಅದ್ ಮಾಡಿ ಆದ್ಮೇಲೆ ಸ್ವಲ್ಪ ಸುಟ್ಟೋಯ್ತು, ಹಲಸಿಂದೆಲ್ಲ ಸುಟ್ಟೋಯ್ತು. ಉಳ್ಕಿದ್ದೆಲ್ಲ ತುಂಬಾ ಚೆನ್ನಾಗ್ ಬಂತು ಸರ್, ತುಂಬಾ ಚೆನ್ನಾಗ್ ಬಂತು, ಪರವಾಗಿಲ್ಲ ಅಂತ ಅನ್ಕೊಂಡ್ವಿ. ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ಬಿಡ್ತು ಸರ್ ನನಗೆ. ಸಖಿಯವರು ನಮ್ದು ಹೊಲ ಚೆಕ್ ಮಾಡಕ್ ಬರ್ತಾ ಇದ್ರು ಸರ್, ತಿಂಗಳಿಗೊಂದ್ಸಲ ವಾರಕ್ಕೊಂದ್ಸಲ ಹೆಂಗ್ ಬೆಳೆದೈತಿ ಹೆಂಗಿಲ್ಲ ಅಂತ ಚೆಕ್ ಮಾಡಕ್ ಬರ್ತಿದ್ರು. ನಾನು ಅವ್ರನ್ನ ಕರ್ಕೊಂಡು ಹೋಗೋದು ಪಕ್ಕದೊಳದವ್ರು ತೋರ್ಸೋದು, ನೋಡೋಣ ಇವ್ರದ್ದು ಚೆನ್ನಾಗಿ ಬಂದೈತಿ ನಮ್ದು ಯಾಕೆ ಬಂದಿಲ್ಲ ಅಂತ ಹಂಗೆ ತೋರಿಸ್ತಾ ಇದ್ದೆ. ಅವರು ರೈತರು ಇದಾರಲ್ಲ ಸರ್, ನನಗೆ ಹೇಳ್ತಾ ಇದ್ರು, ನೀನು ಇವಾಗ ಗರ್ಭಿಣಿ ಇದೆಯಾ, 4 ತಿಂಗಳ 5 ತಿಂಗಳ ಐತಿ ಅಂತೀಯ, ಹೆಂಗೆ ಹೊಲ ಮಾಡ್ತೀಯಿ, ಅಲ್ಲಿ ತುಂಬ ಕೆಲಸಗಳು ಇರ್ತೈತಿ, ಯಾವಾಗ ಮಾಡ್ತೀಯಿ ಯಾವಾಗಿಲ್ಲ ಅಂತ ತುಂಬ ಅಂಗಿಸ್ತಾ ಇದ್ರು ಸರ್ ನನಗೆ. ತುಂಬ ಅಂಗಿಸ್ತಿದ್ರು, ನಾನು ಒಂದು 2-3 ಸಲ ಹತ್ತಿದ್ದೀನಿ ಕೂಡ. ಆದರೆ ನಾನು ಕೆಲಸ ಮಾಡೋಕ್ಕಿಂತ ನಮ್ಮ ಮನೆಯವರು ತುಂಬ ಜನ ಇದ್ದಾರೆ ಸರ್, ಅಮ್ಮ ಇದ್ದಾರೆ, ನಮ್ಮ ಮಾಮನೂ ಇದ್ದಾರೆ, ನನ್ನ ತಮ್ಮ ಇದ್ದಾರೆ, ನಮ್ಮ ಮನೇಲಿ 22 ಜನ ಇದ್ದೀವಿ ಸರ್ ನಾವೆಲ್ಲರೂ. 22 ಜನ ಇದ್ದೀವಿ, ಅದರಲ್ಲಿ ಈಗ ಸಪ್ರೇಟ್ ಇದ್ದೀವಿ ಸರ್. ಅಣ್ಣರು ನಾನು ಏನೇ ಹೇಳಿ ಈ ತರ ಹೊಲದ ಕೆಲಸ ಐತೆ ಅಂತ ಅಂದ ತಕ್ಷಣ ಅವರೇ ಬಂದ್ಬಿಡ್ತಾರೆ ಸರ್, ತುಂಬ ಖುಷಿ ಆಗ್ಬಿಡ್ತು ಸರ್. ಮತ್ತೆ ಅವ್ರು ರೈತರು ಹೆಂಗಂತಂದ್ರೆ ಅನುಭವ ಗೊತ್ತಿಲ್ಲ ಏನು ಅಂತ ಅವ್ರದ್ದು ಸರ್, ನಾನು ಮಾಡ್ಲೇಬೇಕನ್ನೋದು ನನಗೊಂದು ಛಲ, ಹಠ. ಮತ್ತೆ ಅವರು ನಾವು ಯಾವಾಗ ಬಿತ್ತನೆ ಮಾಡ್ಬೇಕು, ಯಾವಾಗ ಕೊಯ್ಬೇಕು, ಯಾವಾಗ ಜಿನ್ಕ್ ಹಾಕ್ಬೇಕು, ನಾವೇ ಬಡಿಬೇಕಾ ಏನಂತ ಗೊತ್ತಿಲ್ಲ ಸರ್ ನಮಗೆ, ನಮಗೇನು ಗೊತ್ತಿಲ್ಲ. ಆಮೇಲೆ ನಮ್ಮ ಅಮ್ಮಗೂ ತುಂಬಾ ವರ್ಷದಿಂದ ಅವ್ರು ಕೆಲಸ ಮಾಡೋದು ಬಿಟ್ಟಿದ್ದಾರೆ. ಆಮೇಲೆ ಏನ್ ಮಾಡ್ಬೇಕು ಏನಿಲ್ಲ ಅಂತ ಕೇಳಿದ್ರೆ ಬರಗು ಇದೆಲ್ಲ ಸರ್, ಅವರು ನವಣೆ ಹಾಕಿ ಅವರು ಕೊಯ್ದಿಟ್ಟಿದ್ದಾರೆ ಸರ್. ಇನ್ನು ಒಂದು ತಿಂಗಳಾಗಿ ಬಂತು, ಇನ್ನೂ ಜಿನ್ಕಾಡ್ಸಿಲ್ಲ, ಏನೂ ಮಾಡಿಲ್ಲ. ಅವ್ರಿಗಿಂತ ಮುಂಚೆನೆ ಸಜ್ಜೆ ತೊಗೊಂಬಿಟ್ಟಿವಿ ಸರ್, ಒಂದು ಕ್ವಿಂಟಲ್ ಸಜ್ಜೆ ತೊಗೊಂಡಿದ್ದೀವಿ, ಮತ್ತು ಒಂದೂವರೆ ಕ್ವಿಂಟಲ್ ಅಮ್ಮಂಗೆ ನವಣೆ ತೊಗೊಂಬಿಟ್ಟಿವಿ. ಏನು ಹಾಕ್ದೇನೆ, ಗೊಬ್ಬರ ಹಾಕ್ದೇನೆ ಬಂದೈತೆ ನಮ್ಮದು. ತುಂಬ ಅದಕ್ಕೆ ತುಂಬ ಖುಷಿ ಅನಿಸಿತ್ತು ಸರ್ ನನಗೆ. ಆಮೇಲೆ ಬರಗು ಅಲ್ಲಿ ಒಂದು ತುಂಬ ದೊಡ್ಡದು ಒಂದು ಗೂಡು ಥರ ಹಾಕಿದ್ವಿ ಸರ್. ಅದನ್ನು ಅದು ಏನು ಮಾಡ್ಬೇಕಂತ ಗೊತ್ತಿಲ್ಲ ಸರ್ ಅದನ್ನ. ಆಮೇಲೆ ಅದನ್ನೆಲ್ಲ ಬಡಿಬೇಕಂತೆ ಸರ್. ಅದನ್ನೆಲ್ಲ ಬಡ್ದು ಬಡ್ದು ತುಂಬ ಅಂದರೆ ತುಂಬ ಎಂಜಾಯ್ ಮಾಡ್ಕೊಂತ ನಾವು ಕೆಲಸ ಮಾಡಿದ್ವಿ ಸರ್. ನಮ್ಮ ಅಣ್ಣ, ನಾನು, ನಮ್ಮ ಮಾಮ, ನಮ್ಮಮ್ಮ ಎಲ್ಲರೂ ಇವ್ರೇನು ಇವರು ಇದನ್ನು ಬಡಿತಾರಲ್ಲ ಜಿನ್ಕ್ ಹಾಕ್ಸೋದು ಬಿಟ್ಟ, ಜಿನ್ಕ್ ಹಾಕ್ಸಿದ್ರೆ ದುಡ್ಡಿಲ್ಲ ಸರ್ ನಮ್ಮ ಹತ್ರ ಅವಾಗ. ಅವಾಗ ನಾವೇನು ಅದನ್ನೇ ಅವ್ರಿಗೆ ಇವ್ರಿಗೆ ದುಡ್ಡು ಕೊಡೋದು ಯಾಕಂತ ನಾವೇ ಒಂದು ಮೂವರು ನಾಲ್ಕರು ಕೊಯ್ದುಬಿಟ್ಟು ಅದನ್ನು ನಾವೇ ಬಡ್ದು ನಾವೇ ತಂದ್ಕಂದಿ ಸರ್. ತುಂಬ ಅಂದರೆ ತುಂಬಾ ಖುಷಿ ಆಯಿತು. ಈಗ ನೀವು 3 ಎಕರೆಯಲ್ಲಿ ಏನೇನು ಬೆಳೆದ್ರಿ ನೀವು? ಸರ್ ನಾವು ಬರಗು ಬೆಳೆದಿದ್ದೀವಿ, ಆಮೇಲೆ ನವಣೆ ಬೆಳೆದಿದ್ದೀವಿ, ಮತ್ತೆ ಸಜ್ಜೆ ಬೆಳೆದಿದ್ದೀವಿ, ಈಗ ಹುಳ್ಳಿ ಇದೆ ಸರ್. ಹುಳ್ಳಿ ಇದೆ, 3 ಎಕರೆನು ಹುಳ್ಳಿ ಇದೆ. ಖುಷಿ ಅನ್ಸಿದೆ? ತುಂಬಾ ಖುಷಿ ಅನ್ಸಕತ್ತೆ ಸರ್. ಮತ್ತೆ ಇನ್ನೊಂದು, ಈಗ ಹುಳ್ಳಿ ಇತ್ತಲ್ಲ, ತುಂಬಾ ದಿನ ಆಯ್ತು ಬಿತ್ತಿ, ಒಂದು 3-4 ತಿಂಗಳಾಯ್ತು, ಕಾಳಾಗ್ಲಿಲ್ಲ. ಅಂದ್ರೆ ಯಾಕಂತ ಗೊತ್ತಿಲ್ಲ ಅದ್ರ ಬಗ್ಗೆ. ಮತ್ತೆ ಹುಳ್ಳಿ ಆಮೇಲೆ ಕಾಳು ಕಟ್ಟತ ಅಥವಾ? ಹಾ, ಸ್ವಲ್ಪ ಮತ್ತೆ ಕಾಳು ಇವಾಗ ಕಟ್ಟಕತ್ತೆ ಸರ್. ಓ, ತಡವಾಗುತ್ತೆ ಇದು. ಅಂದ್ರೆ ಈಗ ಸಾವಯವ ಕೃಷಿ ಮಾಡೋದ್ರಿಂದ ಒಂದು ಸ್ವಲ್ಪ ನಿಧಾನ ಲೇಟ್ ಆಗಿ ಬರಕತ್ತೆ ಸರ್, ಅದಕ್ಕೆ ಚೆನ್ನಾಗಿ ಬರ್ತದೆ, ಬರ್ತಾ ಇದೆ. ಹಾ, ಪರವಾಗಿಲ್ಲ. ಆದ್ರೆ ನೀವು ಯಾವುದೇ ಅಂಗಡಿ ಗೊಬ್ಬರಗಳನ್ನ ತಂದಿಲ್ಲ? ಯಾವುದು ಹಾಕಿಲ್ಲ ಸರ್. ನಾವು ಸಕ್ಕಿಯಿಂದ ಏನ್ ಬೀಜ ಕೊಟ್ಟಿದ್ದಾರೋ ಅವೇ ಬೀಜನೇ ನಾವು ಹಾಕಿದೀವಿ ಒಟ್ಟು. ಮತ್ತೆ ಅವೇ ಬಂದ್ಮೇಲೆ ಕಟಾವ್ ಮಾಡಿದೀವಿ, ನಾವೇ ಸ್ವಂತ ಬಡ್ದಿದೀವಿ, ತಗೊಂಬಂದಿದೀವಿ. ನಾವು ಯಾವುದಕ್ಕೂ ದುಡ್ಡು ಖರ್ಚು ಮಾಡಿಲ್ಲ. ಈಗ ನಿಮ್ಮ ಮನೆಗೆ ಯಾವ್ಯಾವ ಆಹಾರ ಬೆಳೆಗಳನ್ನ ಬೆಳ್ಕೊಂಡಿದ್ದೀರಿ, ಅವ್ನು ಬಳಸ್ತಾ ಇದ್ದೀರಿ ಇವಾಗ ಸರ್? ಬರಗು ಇನ್ನು ಇವಾಗಲೇ ಬಳಸಕ್ ಬರೋದಿಲ್ಲ ಅಂತೆ ಸರ್, ಹಂಗೆ ಇಡ್ಬೇಕಂತ, ಅವ್ ಮಾಗ್ಬೇಕಂತೆ. ಮತ್ತೆ ನವಣೆನು ಹಂಗೆ ಇಟ್ಟಿದೀವಿ, ಯಾವ ಬಳಸಿಲ್ಲ. ಮುಂದೆ ನಿಮ್ಮ ಮನೆಗೆ ಬಳಕೆ ಆಗ್ತದೆ? ಹೌದು ಸರ್, ಬಳಕೆ ಆಗ್ತದೆ. ಮತ್ತೆ ಸಜ್ಜೆ ಕೂಡ ನಾವು ಏನು ಮಾರಾಟಕ್ಕೆ ಮಾಡಿಲ್ಲ ಸರ್, ನಮಗೆ ನಮಗೆ ಸರಿ ಹೋಗುತ್ತೆ ಸರ್. ಈಗ ನಿಮಗೆ ಏನು 3 ಎಕರೆ ಇದೆ ಅಲ್ವಾ, ಆ 3 ಎಕರೆ ಗುತ್ತಿಗೆ ಏನು ಮಾಡ್ತಾ ಇದ್ದೀರಿ? ಗುತ್ತಿಗೆ ದುಡ್ಡು ಅವ್ರಿಗೆ ನೀವು ಕಟ್ಟಿದ್ದೀರಾ ಅಥವಾ ಸಖಿ ಸಂಸ್ಥೆ ಕಟ್ಟಿದೀಯಾ? ಇಲ್ಲ ಸರ್, ಕಟ್ಟಿಲ್ಲ. ಫ್ರೀಯಾಗಿ ಕೊಟ್ಟಿದ್ದಾರೆ? ಫ್ರೀಯಾಗಿ ಅವ್ರು ಕೊಟ್ಟಿದ್ದಾರೆ. ಅವರಿಗೆ ಭೂಮಿ ಸುಧಾರಣೆ ಆಗುತ್ತಂತ ಅವರು ಕೊಟ್ಟಿದ್ದಾರೆ ಸರ್. ಕ್ಲೀನ್ ಇರ್ತದ ಅಂತೇಳಿ ಅವ್ರು ಕೊಟ್ಟಿದ್ದಾರೆ, ನಾವು ಕ್ಲೀನ್ ಮಾಡಿಸಿದೀವಲ್ಲ ಸರ್. ಈಗ ಕ್ಲೀನ್ ಮಾಡಿಸೋದಕ್ಕೆ ಏನಿಲ್ಲ ಅಂದರೆ ಒಂದು 10-15 ಸಾವಿರ ರೂಪಾಯಿ ಇಟ್ಟೇನೆ ದುಡ್ಡು ಖರ್ಚು ಅವ್ರು ಮಾಡಬೇಕಿತ್ತು. ಅದನ್ನು ನಾವು ಮಾಡಿದಂಗೆ ನಮ್ಮ ಸಖಿ ಮಾಡಿದೆ ಅಲ್ಲ ಸರ್, ಅವರು ಮಾಡ್ಕೆ ಅಂತ ಹೇಳಿದ್ದಾರೆ. ಈಗ ಇನ್ನೂ 2-3 ವರ್ಷ ನೀವು ಕೃಷಿ ಮಾಡ್ಬೋದು? ಮಾಡ್ಬೋದು ಸರ್. ಮುಂದೆ ಏನು ಮಾಡಬೇಕು ಆ ಭೂಮಿ ಒಳಗಡೆಗೆ, ಏನೇನು ಕನಸು ಕಟ್ಕೊಂಡಿದ್ದೀರಿ? ಈ ಸಲ ಬರೀ ತುಂಬ ಕಡಿಮೆ ಅಂದರೆ ಬಂದಿದೆ ಸರ್, ಒಂದು ಕಡಿಮೆ ಒಂದೊಂದು ಕ್ವಿಂಟಲ್ ಎರಡು ಕ್ವಿಂಟಲ್ ಅಷ್ಟೇ ಬಂದಿದೆ. ಅಂದರೆ ಆತ ಬಿತ್ತಾತ ಸರಿಯಾಗಿ ಬಿತ್ತನೆ ಮಾಡಿಲ್ಲ. ಬಿತ್ತನೆ ಮಾಡಿದರೆ ನಾವು ಹುಳ್ಳಿ ಬಿತ್ತೋ ಅವಶ್ಯಕತೆ ಕೂಡ ಇರಲಿಲ್ಲ ಸರ್. ಅದು ಬರೇ 4 ಕೆಜಿ ಬರಗಿನಲ್ಲೇ 2 ಎಕರೆ ಹೊಲ ಬಿತ್ತಿದ್ದಾನೆ. ಅದು ಅಲ್ಲೊಂತೇನೆ ಬಿತ್ತಿತ್ತು. ಹಂಗಾಗಿ ನಾವು ಅದ್ರ ಮಧ್ಯದಲ್ಲೇ ಹುಳ್ಳಿ ಬಿತ್ತಿದ್ದೀವಿ ಸರ್, ಹೊಲ ಹಾಳಾಗ್ಬಿಡ್ತೈತೆ ಮತ್ತೆ ಅಂತ. ಅದಕ್ಕೆ ಮುಂದಕ್ಕೆ ಪ್ಲಾನ್ ಮಾಡಿದ್ದೀವಿ, ಅಮ್ಮ, ನಾನು, ನಮ್ಮ ಮಾಮ ಹೇಳ ಮುಂದಕ್ಕೆ ಜೋಳ ಮತ್ತೆ ಸಜ್ಜೆ ಹಾಕ್ಬೇಕಂತ, ಮತ್ತೆ ತೊಗರಿ ಹಾಕ್ಬೇಕಂತ ಇದೀವಿ ಸರ್. ಈಗ ಮುತ್ತಮ್ಮ, ಈ ಕೃಷಿ ಜೊತೆಗೆ ನಿಮಗೆ ಸಖಿ ಸಂಸ್ಥೆಯಿಂದ ಯಾವ ರೀತಿ ಬೇರೆ ಏನು ಸಹಾಯ ತೊಗೊಂಡಿರಿ, ಏನು ನೆರವು ಪಡ್ಕೊಂಡಿದ್ದೀರಿ? ಕುರಿ ಸಾಕಾಣಿಕೆ, ಹಸು ಸಾಕಾಣಿಕೆ ಈ ಥರದ್ದು ಏನಾದರೂ ಮಾಡ್ತಾಯಿದ್ದೀರಾ? ಹೌದು ಸರ್, ಸಖಿಯಿಂದ ನಮಗೆ 10 ಕುರಿಗಳು ಕೊಟ್ಟಿದ್ದಾರೆ ಸರ್. ಆ ಕುರಿಗಳಿಂದ ಗೊಬ್ಬರ ಬರುತ್ತಲ್ಲ ಸರ್, ಆ ಗೊಬ್ಬರನೆಲ್ಲ ಒಂದು ಆಗಲೇ ಒಂದು 1/2 ಟ್ಯಾಕ್ಟ್ರಿ ಅನ್ನೋಷ್ಟು ಆಗಿದೆ ಸರ್. ಅದನ್ನೆಲ್ಲ ಒಂದು ತಿಪ್ಪೆ ಮಾಡಿ ಬೇರೆಯವ್ರ ಜಾಗ ಅವ್ರನ್ನ ಕೇಳಿಬಿಟ್ಟು ಹಾಕಿದೆ ಸರ್. 3-4 ತಿಂಗಳು ಹೋದ್ರೆ ಇನ್ನೊಂದು 1/2 ಟ್ಯಾಕ್ಟ್ರಿ ಆಗಿಬಿಡ್ತದೆ ಸರ್. ಅದು 1 ಟ್ಯಾಕ್ಟ್ರಿ ಆದರೆ ನಾವು ಮಾಡ್ತಾ ಇರೋ ಹೊಲದಲ್ಲಿ ಹಾಕಿದರೆ ತುಂಬ ಚೆನ್ನಾಗಿ ಫಲ ಬರುತ್ತೆ ಅಂತ ಅಮ್ಮ ಮತ್ತೆ ನಾವೆಲ್ಲರೂ ಸೇರಿ ಮಾಡಿದ್ದೀವಿ ಸರ್. ಅದನ್ನೆಲ್ಲ ಹಂಗೆ ಇಟ್ಟಿದ್ದೀವಿ. ಕುರಿ ಸಾಕಾಣಿಕೆ ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀವಿ ಸರ್. ನಮಗೆ ಸಾಕಾಕೋದು ಕುರಿ ಗೊತ್ತಿದ್ದಿಲ್ಲ ಸರ್, ಕುರಿ ಸಾಕೋದೇ ಗೊತ್ತೇ ಇಲ್ಲ. ಕುರಿಗೆ ಏನು ಊಟ ಇಡ್ಬೇಕಂತ ಕೂಡ ಗೊತ್ತಿದ್ದಿಲ್ಲ ಸರ್. ಆಮೇಲೆ ಗೊತ್ತಾಯ್ತು ಕುರಿಯಿಂದ ಏನೆಲ್ಲ ಲಾಭ ಐತಿ. ಒಂದು ಸಾಕೋದ್ರಿಂದ 3 ತಿಂಗಳದ ಮರಿ ತಗೊಂಡು 6 ತಿಂಗಳು ಸಾಕಿದ್ರೆ ಎಷ್ಟು ಲಾಭ ಐತಿ ಅಂತ ಸಖಿಯಿಂದ ತುಂಬಾನೇ ತಿಳಿಸ್ಕೊಟ್ಟಿದ್ದಾರೆ ಸರ್ ನಮಗೆ. ಏನೇನು ಲಾಭ ಆಗ್ತದೆ ಕುರಿ ಸಾಕಾಣಿಕೆ? ಕುರಿ ಸಾಕಾಣಿಕೆಯಿಂದ ಗೊಬ್ಬರ ಬರುತ್ತೆ ಸರ್, ತುಂಬಾ ಗೊಬ್ಬರ ತುಂಬಾ ರೇಟಿಗೆ ಹೋಗುತ್ತೆ. ಮತ್ತೆ ಕುರಿ ಸಾಕೋದ್ರಿಂದ ಮರಿಗಳು ಖಾಲಿ ಕಾಲು ಆಗುತ್ತೆ. ಮತ್ತೆ ತುಂಬಾನೇ ಲಾಭ ಇದೆ ಸರ್, ಬೆಳಿತೇವೆ, ಮರಿಗಳು ಹೆಚ್ಚಾಗತ್ತೆ. ಮತ್ತೆ ಗಂಡು ಮರಿ ಆದ್ರೆ 3,000 ರೂಪಾಯಿಗೆ ತಗೊಂಡಿದ್ವು, 8,000-9,000 ರೂಪಾಯಿಗೆ ಮಾರ್ಬೋದು ಸರ್. ಅದರಿಂದ ತುಂಬಾ ಲಾಭ ಇದೆ ಅಂತೇಳಿ, ಲಾಭ ಇದೆ ಸರ್. ನಾವು ಫಸ್ಟ್ ಟೈಮ್ ಸಾಕ್ತಾ ಇದೀವಿ, ಖುಷಿ ಇದೆ ಸರ್ ನಮಗೆ. ಮತ್ತೆ ಏನೇನು ಸಾಕ್ತಾ ಇದ್ದೀರಿ ಬೇರೆ? ಮತ್ತೆ ಸಕ್ಕಿಂದ ನಮ್ಮ ಅಮ್ಮಗ ಕೋಳಿ ಕೊಟ್ಟಿದ್ವಿ ಸರ್, ಎರಡು ಕೋಳಿ ಕೊಟ್ಟಿದ್ರು, ಒಂದು ಹೆಣ್ಣು ಕೋಳಿ ಗಂಡು ಕೋಳಿ, ಅವು ಈಗ ಎಂಟು ಮರಿ ಹಾಕಿದೆ, ಅದರಲ್ಲಿ ಒಂದು ಉಂಜ ಮತ್ತೆ ಒಂದು ಯಾಟೆ ಆಗಿದೆ, ದೊಡ್ಡವಾಗಿವೆ ಅವು ಕೂಡ. ಮೊಟ್ಟೆ ದಿನ ಇಲ್ಲ ಸರ್, ನಾವು ಯಾವ್ದು ಮಾರೋದಿಲ್ಲ ಸರ್, ಅವು ಯಾಕಂದ್ರೆ ನಾನು ತಿಂತೀನಿ ಸರ್, ನನಗೂ ಮತ್ತೆ ನನ್ನ ಮಗನಿಗೂ ತಿನ್ನಿಸ್ತೀವಿ ಮೊಟ್ಟೆ. ಅಂದ್ರೆ ಈಗ ಈ ತರ ಅಂದ್ರೆ ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಕುರಿ ಸಾಕಾಣಿಕೆಯಿಂದ ಗೊಬ್ಬರದ ಮಾರಾಟ ಆಗ್ತದೆ, ಮತ್ತೆ ನಿಮಗೆ ಭೂಮಿಗೆ ಬೇಕಾಗ್ಬೋದು. ಹೌದು ಸರ್, ಮಾರ್ಕೊಂಡ್ರು ದುಡ್ಡು ಬರ್ತದೆ. ಬರುತ್ತೆ ಸರ್. ಕೋಳಿ ಸಾಕಾಣಿಕೆ ಒಟ್ಟು ನಿಮ್ಮ ಮನೆಗೆ ಬೇಕು, ನಿಮಗೆ ಆಹಾರಕ್ಕೆ ಮೊಟ್ಟೆಗಳನ್ನೆಲ್ಲ ಬಳಕೆ ಮಾಡ್ಬೋದು, ಈ ತರದೆಲ್ಲ ಸಹಾಯ ಮಾಡ್ಕೊಂಡಿದ್ದೀರಿ. ಮುತ್ತಮ್ಮರ್ ನೀವ್ ಏನು ಓದಿದಿರಿ ಸರ್? ನನ್ನ ಸೆಕೆಂಡ್ ಪಿ ಯು ಸಿ ಆಗಿದೆ ಸರ್. ನನ್ನ ಸೆಕೆಂಡ್ ಪಿ ಯು ಸಿ ಆಗಿದೆ ಸರ್. ಈಗ ನಿಮ್ದು ಸ್ವಂತ ಊರು ಇದೆ? ಸ್ವಂತ ನಮ್ದು ತಂದೆ ತಾಯಿ ಊರು ಇದೆ ಸರ್. ನನ್ನ ಕೊಟ್ಟಿರೋದು ಹನುಮನಹಳ್ಳಿ ಸರ್. ಹನುಮನಹಳ್ಳಿ? ಹನುಮನಹಳ್ಳಿ. ಎಲ್ಲಿ ಬರುತ್ತೆ ಅದು? ಅಲ್ಲಿ ಕೊಟ್ಟಿದ್ದಾರೆ. ಈಗ ನೀವು ಮತ್ತೆ ಅಲ್ಲಿಗೆ ಹೋದ ಮೇಲೆ ಈ ಭೂಮಿಯನ್ನ, ಈ ಕೃಷಿಯನ್ನ ಮುಂದುವರಿಸಿಕೊಂಡು ಹೋಗೋರು ಆ ಜವಾಬ್ದಾರಿ ಯಾರು ತಗೊಳ್ತಾರೆ? ಅಣ್ಣರಿದ್ದಾರೆ ಸರ್, ನಮ್ಮ ಅಣ್ಣರಿದ್ದಾರೆ ಮತ್ತೆ ಅಮ್ಮ ಇದ್ದಾರೆ ಸರ್. ನಾನು ಒಂದು ಫೋನ್ ಮಾಡಿದ್ರೆ ಸಾಕು ಸರ್, ನಂದು ಏನೇ ಕೆಲಸ ಆತಂದೇನೇ ಇರಲಿ, ಬಂದು ನನಗೆ ಹೊಲಕ್ಕೆ ತುಂಬಾ ಸಪೋರ್ಟ್ ಮಾಡ್ತಾರೆ ಸರ್ ಅವರು. ಈಗ ಮುತ್ತಮ್ಮರೆ, ಈಗ ನೀವು ಸಾವಯವ ಕೃಷಿ ಮಾಡಿದ್ರಿ, ಈ ಸಾವಯವಕ್ಕೆ ಕೊಡ್ತಕ್ಕಂತ ದ್ರಾವಣಗಳಾಗಿರ್ಬೋದು ಮತ್ತೆ ಬೇರೆ ಗೊಬ್ಬರಗಳು ಏನೇನು ಕೊಟ್ಟಿದ್ದೀರಿ ಸರ್? ನಾವು ಫಸ್ಟಿಗೆ ಏನು ಕೊಟ್ಟಿಲ್ಲ ಸರ್, ನಾವು ಏನ್ ಹಾಕ್ಬೇಕಂತ ಗೊತ್ತಿಲ್ಲ, ಏನು ಮಾಡಿಲ್ಲ, ಏನಿಲ್ಲ. ಅದರಲ್ಲಿ ಟೈಮ್ ಮೀರ್ತಾ ಇತ್ತು ಸರ್, ನಾವು ಬಿತ್ತುವಾಗ ಎಲ್ಲರೂ ಬಿತ್ತಿ ಬಿಟ್ಟಿದ್ರು ಸರ್, ಎಲ್ಲರು ಬಿತ್ತಿದ ಮೇಲೇನೆ ಲಾಸ್ಟ್ ನಾವು ಬಿತ್ತಿರೋದು. ಆ ಟೈಮಲ್ಲಿ ಬೀಜ ಕೊಟ್ಟಿದ್ದು ಮಾತ್ರ ನಾವು ನೆಲಕ್ಕೆ ಹಾಕಿದೀವಿ, ಅಷ್ಟು ಬಿಟ್ಟು ಇನ್ನೇನು ಮಾಡಿಲ್ಲ. ಎರೆಹುಳ ಗೊಬ್ಬರ ಈ ತರದೆಲ್ಲ ಮಾಡ್ಬೇಕು ಅಂತಾರಲ್ಲ, ಬೇವಿನ ಗೊಬ್ಬರ ಕೊಟ್ಟಿದ್ರು ಸರ್, ಸಕಿಯಿಂದ ಎರಡೆರಡು ಪ್ಯಾಕೆಟ್ ಬೇವಿನ ಗೊಬ್ಬರ, ಎರೆಹುಳ ಗೊಬ್ಬರ ಕೊಟ್ಟಿದ್ರು ಸರ್. ಅದನ್ನು ಹಾಕಿದೀವಿ, ಬಿತ್ತಿ ಒಂದು ಸ್ವಲ್ಪ ದಿನದಲ್ಲೇ ಅದನ್ನು ಹಾಕಿ ಆದ್ಮೇಲೆ ಸ್ವಲ್ಪ ಹುಳ ಬಿದ್ದಂಗ ಇದೆ ಸರ್ ಹಲಸಿಂದೆಗೆ, ಅವಾಗ ದ್ರಾವಣ ಮಾಡಿ ಕೊಟ್ಟರು ಅಲ್ಲಿ ಬಂದ್ಬಿಟ್ಟು ಹೊಲದಲ್ಲಿ, ಆ ದ್ರಾವಣ ಸ್ಪ್ರೇ ಮಾಡಿದ್ವಿ ಸರ್. ಚೆನ್ನಾಗಿ ಬಂತು? ಸ್ವಲ್ಪ ಪರವಾಗಿಲ್ಲ ಸರ್, ಚೆನ್ನಾಗಿ ಬಂದಿತ್ತು. ಈಗ ಮುತ್ತಮ್ಮರ್ ನಿಮ್ಗೆ ಏನನ್ಸುತ್ತೆ, ರೈತರು ಸಾಮಾನ್ಯವಾಗಿ ನಿಮ್ಮ ಹಳ್ಳಿಗಳಲ್ಲಿ ನೋಡಿದ ಹಾಗೆ ಹೆಚ್ಚು ಹಣ ಕೃಷಿಗೆ ಹಾಕ್ತಾರೆ, ಸಾಲ ಮಾಡ್ತಾರೆ, ಗೊಬ್ಬರಕ್ಕೆ ಹಣ ಹಾಕ್ತಾರೆ, ಅಂಗಡಿಗಳಲ್ಲಿ ಬೀಜ ತರಕ್ಕಾಗಿನೇ ಸಿಕ್ಕಾಬಟ್ಟೆ ಸಾಲ ಮಾಡ್ಕೊಳ್ತಾರೆ. ಆದರೆ ನೀವು ಇಷ್ಟೆಲ್ಲ ಹಣ ಖರ್ಚು ಮಾಡಲಾರ್ದೇನೆ ಕೃಷಿ ಮಾಡ್ಬೋದು ಅಂತ ನೀವು ಒಂದು ಕಡೆ ಕಂಡುಕೊಂಡಿದ್ದೀರಿ. ಈ ರೀತಿ ನಿಮ್ಮ ಹಳ್ಳಿಯ ರೈತರಿಗೆ ನೀವು ಯಾವ ರೀತಿ ಮಾರ್ಗದರ್ಶನ ಮಾಡ್ತೀರಿ? ಇನ್ನೊಂದು ಸರ್ ನಾನು ಹೇಳ್ಬೇಕಂತಂದ್ರೆ, ಇಲ್ಲಿ ತುಂಬಾ ಜನ ದೇವದಾಸಿ ಹೆಣ್ಮಕ್ಳಿಗೆ ನಾವು ಸಪೋರ್ಟ್ ಮಾಡಿದೀವಿ ಸಖಿಯಿಂದ. ಸಕ್ಕಿಂದ ಅವರು ಟಿಲ್ಲರ್ಗೆ ಆಗಿರ್ಬೋದು, ಕುಂಟೆಗೆ ಆಗಿರ್ಬೋದು, ನಾವು ಲೀಸ್ಟ್ ಮಾಡಿಬಿಟ್ಟು ಬಡತನದಲ್ಲಿ ಯಾರಿದಾರೋ ಅಂಥವ್ರಿಗೆ ಸಕ್ಕಿಯಿಂದ ಸಪೋರ್ಟ್ ಮಾಡ್ತಿದ್ದೀನಿ ಸರ್. ನಾನು ಪಿ ಕೆ ಹಳ್ಳಿಯಲ್ಲಿ ಕೆಲಸ ಮಾಡೋದ್ರಿಂದ ಸಖಿಯವರು ಈ ಥರ ಅಂತೇಳಿ ಕೆಲಸ ಮಾಡೋರಿಗೆ ಸಪೋರ್ಟ್ ಮಾಡ್ತಿದ್ದಾರಲ್ಲ, ಅದರಲ್ಲಿ ದೇವದಾಸಿ ಹೆಣ್ಮಕ್ಳಿಗೆ ನಾವು ಒತ್ತು ಕೊಡ್ತಾ ಇದ್ದೀವಿ ಸರ್. ಮತ್ತು ಅವ್ರಿಗೆ ಹೇಳ್ತಾ ಇದ್ದೀವಿ, ಕೆಮಿಕಲ್ ಹಾಕಿದರೆ ಹೊಲ ಏನು ಹಾಳಾಗತ್ತೆ, ಮಣ್ಣು ಏನು ಹಾಳಾಗತ್ತೆ, ನಾವು ಕೆಮಿಕಲ್ ಹಾಕಿ ಬೆಳೆದ್ರೆ ಅದು ನಮಗೆ ಬೆಳೆಯೋದು ಆಹಾರ ಕೆಮಿಕಲ್ಲು, ಅದು ನಾವು ತಿಂದರೆ ನಮ್ಮ ಆರೋಗ್ಯನೂ ಹಾಳು, ನಮ್ಮ ಮಕ್ಕಳದು ಹಾಳು, ಮೊಮ್ಮಕ್ಕಳದು ಹಾಳು ಅಂತ ಅವ್ರಿಗೆ ತುಂಬ ಸಲನೂ ಮೀಟಿಂಗ್ ಮಾಡಿದ್ವಿ ಸರ್. ಸ್ವಲ್ಪ ಪರವಾಗಿಲ್ಲ ಸರ್, ನಾವು ಕೊಟ್ಟ ದ್ರಾವಣಗಳು ಮುಂಚೆ ಯಾರು ಬಳಸ್ತಾ ಇರಲಿಲ್ಲ ಸರ್. ನಾವು ಹೇಳಿದ ತಕ್ಷಣ ಯಾರಾಗಲಿ ಬೇರೆ ರೈತರು ಇರ್ತಾರಲ್ಲ ಸರ್, ಏ ಅವನ್ ಮಾಡಿದ್ರೆ ಇವ್ರು ಇವಾಗ ಬಂದು ಏನು ಹೇಳ್ಕೊಡ್ತಾರಪ್ಪ ಹಂಗ ಹಿಂಗ ಅಂತ ಅಂದರು. ಅಂದಾದ್ಮೇಲೆ ಸ್ವಲ್ಪ ದೇವದಾಸಿ ಹೆಣ್ಮಕ್ಳು ನನ್ನ ಹೊಲ ಕೊಡ್ದಾದ್ಮೇಲೆ, ನಾನು ಫಸ್ಟ್ ನನ್ನ ಪ್ರಯೋಗ ನನ್ನ ಹೊಲ ಆದ್ಮೇಲೆ ಅವ್ರದ್ದು, ನಾನು ಹೊಡೆದಾದ ನಂತರನೇ ಅವರು ದೇವದಾಸಿ ಹೆಣ್ಮಕ್ಳು ರೈತರು ಬಂದ್ಬಿಟ್ಟು ನಮಗೂ ಕೊಡ್ರಮ್ಮ ಎಣ್ಣೆ ತೊಗರಿಗೆ ಅಂತೇಳಿ, ಈಗ ಒಂದು ಐದಾರು ಜನ ಜಾಸ್ತಿನೇ ತೊಗರಿಗೆ ಎಣ್ಣೆ ನಮ್ದು ದ್ರಾವಣಗಳು ತಗೊಂಡು ಹೋಗ್ತಾ ಇದಾರೆ ಸರ್. ಪರವಾಗಿಲ್ಲ ಸರ್, ಸ್ವಲ್ಪ ಖುಷಿ. ಎಲ್ಲ ದ್ರಾವಣಗಳನ್ನು ನೀವೇ ಮಾಡಿಟ್ಕೊಂಡಿದ್ದೀರಾ? ನಮ್ಮ ಸಖಿಯಿಂದ ನಾಗೇಶಣ್ಣ ಮತ್ತೆ ಇವರು ರಮೇಶಣ್ಣ ಅಂತ ಇದ್ರಲ್ಲ ಸರ್, ಅವರೇ ದ್ರಾವಣಗಳು ಮಾಡ್ತಾ ಇದ್ದಾರೆ, ಮಾಡೋದನ್ನ ಹೇಳ್ಕೊಡ್ತಾರೆ, ಹೇಳ್ಕೊಡ್ತಾರೆ. ಇಲ್ಲಿ ಬಂದು ತುಂಬಾ ಜನ ರೈತರಿದ್ದಾರೆ ಮತ್ತೆ ಅಂತಂದ್ರೆ ಅವರೇ ಬಂದು ಮಾಡಿಕೊಡ್ತಾರೆ ಸರ್. ಇಲ್ಲ ಅಂತಂದ್ರೆ ಇಲ್ಲಿ ಒಡ್ರಳ್ಳಿಯಲ್ಲಿ ದ್ರಾವಣ ಮಾಡಿಟ್ಟಿರ್ತಾರೆ, ಸ್ಟಾಕ್ ಇದೆ ಇರುತ್ತೆ ಸರ್, ಅದನ್ನ ತಗೊಂಬಂದ್ಬಿಟ್ಟು ನಾವು ಮಾಡ್ಕೊಂತೀವಿ ಸರ್ ಇಲ್ಲಿ. ಒಳ್ಳೇದು ಮುತ್ತಮ್ಮ, ನೀವು ಕೃಷಿ ಭೂಮಿ ಹಿಂದೆ ಇತ್ತು, ಆಮೇಲೆ ಆ ಭೂಮಿ ಹೋಯಿತು, ನಂತರದಲ್ಲಿ ಕೃಷಿ ಮಾಡಬೇಕಂತ ಆಸೆ ಬಂತು, ಆ ಆಸೆಯನ್ನು ಸಖಿ ಸಂಸ್ಥೆ ಈಡೇರಿಸಿದೆ. ಈ ನಿಟ್ಟಿನಲ್ಲಿ ಮತ್ತೆ ನೀವು ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ ಇವೆಲ್ಲಕ್ಕೂ ಸಹಿತ ಸಖಿ ಸಂಸ್ಥೆ ನಿಮಗೆ ಸಹಾಯ ಮಾಡಿದೆ. ನಿಮ್ಮ ಮುಂದಿನ ಕನಸುಗಳು ಈ ಕೃಷಿ ಭೂಮಿಯಲ್ಲಿ ಮತ್ತಷ್ಟು ಈಡೇರಲಿ ಅಂತ ಆಶಿಸ್ತಾ, ನಮ್ಮ ಈ ಆಕಾಶವಾಣಿಯ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ರೈತ ಮಹಿಳೆ ಮುತ್ತಮ್ಮ ಅವರೊಡನೆ ಸಂದರ್ಶನ ಕೇಳಿದರೆ, ಸಂದರ್ಶಿಸಿದವರು ಸೋಮೇಶ್ ಉಪ್ಪಾರ್. ರೈತ ಬಾಂಧವರು ಇದೀಗ ಕೇಳಿ ರೈತರಿಗೆ ಸಲಹೆಗಳನ್ನು. ತಿಂಗಳ ಅವರೆ ಬೀನ್ಸ್ ದ್ವಿದಳ ಸಸ್ಯ ಕುಟುಂಬದ ಅತಿ ಮುಖ್ಯವಾದ ತರಕಾರಿ ಬೆಳೆ. ಇದೊಂದು ಅಲ್ಪಾವಧಿ ಬೆಳೆಯಾಗಿದ್ದು 60 ದಿನಗಳಲ್ಲಿ ಕೊಯ್ಲಿಗೆ ಬರುತ್ತೆ. ಈ ತರಕಾರಿ ಹೇರಳವಾಗಿ ಸಸಾರಜನಕ, ಕಬ್ಬಿಣ ಮತ್ತು ಸುಣ್ಣದ ಅಂಶವನ್ನು ಹೊಂದಿದೆ. ಈ ಬೆಳೆಯನ್ನು ಹೆಚ್ಚಾಗಿ ಅದರ ಎಳೆಯ ಕಾಯಿಗಳ ಸಲುವಾಗಿ ಬೆಳೀತಾರೆ.